ಹತಾಶಾತೈಃ ಇವ ಉದಿತಃ ಆತ್ಮ ವೈಶಃ. ಹೀಗೆ ಮಹಾಕಾಶದಿಂದ ಘಟಾಕಾಶವು ಉತ್ಪತ್ತಿಯಾಯಿತು, ಹಾಗೆಯೇ ಆತ್ಮನಿಂದ ಜೀವೈಹಿ ಜೀವಾತ್ಮನು ಹುಟ್ಟಿಕೊಂಡನು. ಗೊತ್ತು ಕುತಂ ಕೇತದ ಕೇಳು ಬರ್ಕು ದಿನ ಬರ್ಕು ನನಗೆ ತಿದ್ದಿಕೊಂಡು ನನಗೆ ಸ್ಟೈಲ್ ಅದು ಮುಂಚೆ ಆಗಿದ್ದನ್ನು ಒಂದು ಸ್ವಲ್ಪ ಮಾಡೇ ಮುಂದೆ ಹೋಗೋದು ನಾನು. ಇಷ್ಟು ವರ್ಷ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ನನಗೆ ತೆಗೆದು ನೋಡ್ಬೇಕಾದ್ರೆ ಎಲ್ಲ ತೆಗೆದು ಮೊದಲು ಒಂದು ಶ್ಲೋಕ ಟಚ್ ಮಾಡೇ ಹೋಗ್ತೀನಿ. ನೀವು ಟ್ರೆಡಿಷನ್ ಅನ್ನು ಸಂಪ್ರದಾಯವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಮತ್ತೊಂದು ಇರಲಿ, ನಾನೇನು ಮಾಡೋಕ್ಕಾಗ. ದಟ್ ಇಸ್ ದ ಮೆಥಡಾಲಜಿ, ಯು ಹ್ಯಾವ್ ಟು ಗೋ ಥ್ರೂ ದಟ್. ಅದರೊಳಗೆ ನಮ್ಗೆ ವಯಸ್ಸಾದ್ಮೇಲೆ ಅಂತ ನಮ್ಗೆ ಕಂಪಲ್ಸರಿ ಕನೆಕ್ಷನ್ ಬೇಕಲ್ಲ. ನನಗೆ ಏನಾಯಿತು, ಮಹಾಕಾಶದಿಂದ ಘಟಾಕಾಶವು ಹೇಗೆ ಉತ್ಪತ್ತಿ ಆಯಿತು, ಹೇಗೆ ಉತ್ಪತ್ತಿ ಆಯಿತಪ್ಪ ಘಟಾಕಾಶ? ಉಪಾದಿತವಾದ ಘಟಾಕಾಶ ವಿನಃ ಘಟವು ತುಂಡಾಗಿ ಮಹಾಕಾಶವು ತುಂಡಾಗಿ ಘಟಾಕಾಶ ಆಗಲಿಲ್ಲ. ಉಪಾಧಿ ವಶವಾಗಿ ಮಾತ್ರ ಆಗಿದ್ದದು. ಹಾಗೆಯೇ ಆ ಪರಮಾತ್ಮ ತತ್ವದಿಂದ ಜೀವಾತ್ಮನ ತತ್ವವು ಏನು ಹುಟ್ಟಿಕೊಂಡು ಅದು ಕೂಡ ಹಾಗೆ ಏನು ಉಪಾಧಿ ವಶವಾಗಿ ಹುಟ್ಟಿಕೊಂಡಿದ್ದೇ ವಿನಃ ತುಂಡಾಗಿ ಹುಟ್ಕೊಂಡಿಲ್ಲ, ಅಂಶವಾಗಿ ಹುಟ್ಕೊಂಡಿಲ್ಲ. ತುಂಡಾಗಿ ಹುಟ್ಟಿದ್ರೆ ದ್ವೈತ ಬರ್ತಿತ್ತು, ಅಂಶವಾಗಿ ಹುಟ್ಟಿದ್ರೆ ವಿಶಿಷ್ಟಾದ್ವೈತ ಬರ್ತಿತ್ತು. ಇಬ್ಬರನ್ನೂ ಇದ್ರೊಳಗೆ ಕ್ಯಾನ್ಸಲ್ ಮಾಡ್ಬೇಕು. ಅರ್ಥ ಆಯ್ತೇನು? ಆಗಿಲ್ಲ ಆಗಿಲ್ಲ. ಆ ಪಾಯಿಂಟ್ ಅನ್ನು ನಾನು ನಿಮಗೆ ತೋರಿಸ್ಬೇಕಾಗಿದೆ. ಎರಡೇ ಎರಡು ಶಬ್ದಗಳಲ್ಲಿ ಏನ್ ಮಾಡ್ಬಿಟ್ಟವರು, ಒಂದು ಉದಾಹರಣೆ ಎರಡು ಶಬ್ದ ಅಷ್ಟೋತ್ತರ ಹಾಕ್ಬಿಟ್ಟಿದೆ. ಉದಾಹರಣೆನು ಮಹಾಕಾಶ ಘಟಾಕಾಶ, ಅಂಶವೂ ಆಗಲಿಲ್ಲ ತುಂಡು ಆಗಲಿಲ್ಲ. ತುಂಡಾಗಿತ್ತು ಅಂದ್ರೆ ಏನಾಗ್ತಿತ್ತು? ದ್ವೈತ ಬರ್ತಿತ್ತು. ಯಾಕೆ ದ್ವೈತ ಬರ್ತಿತ್ತು? ಎರಡು ಹೇಗೆ ಹೇಳ್ತಾರೆ, ಎರಡು ಕಾಲ ಮತ್ತು ದೇಶದ ಮಿತಿಯಲ್ಲಿ ಒಳಪಡ್ತಿತ್ತು. ಹೌದಾ? ನೀನು ಹೇಳ್ತಾ ಇದ್ದೀನ, ಕಾಲ ಮತ್ತು ದೇಶದ ಮಿತಿಯಲ್ಲಿ ಒಳಪಟ್ಟಾಗ ಮಾತ್ರ ಭೇದಗಳು ಬರುತ್ತವೆ. ಇನ್ನು ಮಹಾಕಾಶದ ಒಂದು ತುಂಡಾಗಿಯೂ ಕೂಡ ಘಟಾಕಾಶ ಆಗಿದೆ. ಮಹಾಕಾಶದ ಒಂದು ಅಂಶವಾಗಿಯೂ ಘಟಾಕಾಶ ಆಗಿದೆ. ಯಾಕಾಗಿಲ್ಲ? ಅದಕ್ಕೆ ಕಾರಣ ಇಷ್ಟೇ, ಅಂಶವಾಗಬೇಕಾದ್ರೆ ಅಂಶಿಯಲ್ಲಿ ಅವಯವಗಳು ಇರಬೇಕಾಗ್ತದೆ. ಅಂಶಿಯಲ್ಲಿ ಅವಯವಗಳಿದ್ದಾಗ ಮಾತ್ರ ಅಂಶಗಳು ಆಗ್ತವೆ. ಇಷ್ಟು ನೀರಿದೆ, ಇದು ಅಂಶಿ. ಇದರೊಳಗಿಂದ ಒಂದು ಥಾಲಿ ನೀರು ನಾವು ತಗೊಂಡ್ವಿ, ಇದು ಅಂಶ. ಅಂಶಿ ಅಂಶ. ಈಗ ಈ ಅಂಶಿ ಅನ್ನುವಂಥದ್ದು ಅವಯವಗಳನ್ನ ಹೊಂದಿದ್ದರೆ ಮಾತ್ರ ಅಂಶಗಳು ನಮಗೆ ಲಭ್ಯ. ಹೌದು, ವಾಪಸ್ ಬನ್ನಿ. ಆತ್ಮನು ಅಂಶಿಯಾಗಿದ್ದಾನ? ಹಾಗಾದ್ರೆ ಅಂಶಗಳು ಹೇಗೆ ಸಾಧ್ಯ? ಎಲ್ಲ ದೃಷ್ಟಿಯನ್ನು ವಿಚಾರ ಮಾಡಲು ಕೂಡ ಜೀವಾತ್ಮ ಹುಟ್ಟಿಕೊಂಡೇ ಇಲ್ಲ. ನೋ ಜೀವಾತ್ಮ. ಆದರೂ ಜೀವಾತ್ಮ ಮತ್ತು ಪರಮಾತ್ಮ ಅನ್ನುವ ಧಾರ್ಮಿಕ ಆಧ್ಯಾತ್ಮಿಕ ವ್ಯಾವಹಾರಿಕ ಸಂಬಂಧಗಳನ್ನು ನಾವು ಕಾಣ್ತೀವಿ. ಅದಕ್ಕೆ ಇಂಥ ಗೊಂದಲ ಇಂಥ ಪ್ರಶ್ನೆ ಬರ್ತವೆ. ಅಲ್ಲಿ ಘಟಾಕಾಶದ ಜೀವಾತ್ಮನ ಉತ್ಪತ್ತಿ ಹೇಗೆ? ವ್ಯವಹಾರದಲ್ಲಿ ನಡೀತಾ ಇದೆ ಅಂದ್ರೆ ಜೀವಾತ್ಮ ಇದ್ದಾನೆ ಅಂತ ಅರ್ಥ. ಇದ್ದಾನೆ ಅಂದ್ರೆ ತುಂಡಾಗಿ ಬಂದವನು, ಅಂಶವಾಗಿ ಬಂದವನು ಅಂತ ಪ್ರಶ್ನೆ. ಅದಕ್ಕೆ ಪರಿಹಾರ ಒಂದು ಉದಾಹರಣೆ ಏನು, ಘಟಾಕಾಶವು ತುಂಡು ಅಲ್ಲ, ಘಟಾಕಾಶವು ಅಂಶವೂ ಅಲ್ಲ. ಅಂಶ ಆಗಿತ್ತಂದ್ರೆ ವಿಶಿಷ್ಟ ಆಗಿತ್ತ, ತುಂಡಾಗಿತ್ತಂದ್ರೆ ಉಡುಪಿದ್ದು ಇತ್ತು, ತುಂಡು ಆಗಿಲ್ಲ. ಹಗ್ಗದ ಒಂದು ತುಂಡಾಗಿ ಸರ್ಪವಾಗಿಲ್ಲ, ಹಗ್ಗದ ಒಂದು ಅಂಶವಾಗಿಯೂ ಸರ್ಪವಾಗಿಲ್ಲ, ಹಗ್ಗಗಿಲ್ಲದೆ ಸರ್ಪಕ್ಕೆ ಅವಕಾಶವಿಲ್ಲ. ಎಲ್ಲೆಲ್ಲಿ ಸರ್ಪ ಇದೆಯೋ ಅಲ್ಲೆಲ್ಲ ಹಗ್ಗವೇ ಇದೆ. ಆದರೂ ಕೂಡ ಹಗ್ಗ ಸರ್ಪ ಮತ್ತು ಹಗ್ಗಕ್ಕೆ ಯಾವ ಸ್ಪರ್ಶವೂ ಇತ್ತು. ಎಷ್ಟು ವಿಚಾರ. ಈಗ ಇದನ್ನು ನಾವು ಆಳವಾಗಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗ ನಾಲ್ಕನೇ ಶ್ಲೋಕ, ಘಟಾದಿಷು ಪ್ರದೇಶು ಘಟಾಕಾಶಾದಯೋ ಯಥಾ ಆಕಾಶೇ ಸಂಪ್ರಲೀಯಂತೆ ತದ್ವಜ್ಜೀವಾ ಇಹಾತ್ಮನಿ. ಘಟ ಆದಿಷು ಪ್ರಲೀನೇಶು ಉಪಾಧಿ ಪ್ರಲೀನೇಶು. ಘಟ ಆದಿ ಘಟ ಎಟ್ಸೆಟ್ರಾ ಮಡಿಕೆ ಎಟ್ಸೆಟ್ರಾ ಮಡಿಕೆ ಇತ್ಯಾದಿಗಳು ಯಾವ ಹೇಳೇ ಇಲ್ಲ ಅವರು. ನೀವು ತಂದ್ಕೊಳ್ಳಿ ಮಡಿಕೆ ಹಂಡೆ ಡ್ರಮ್ಮು ಥಾಲಿ ತಂಬಿಗೆ ಕೊಡ ಬಿಂದಿಗೆ ಸಿಂಟೆಕ್ಸು ನಿಮಗೆ ಗೊತ್ತಿರಲಿ. ಈಗ ಮಡಿಕೆ ದೊಡ್ಡ ಮಡಿಕೆ ಹರಿವೆ ಅದನ್ನು ಹರಿವೆ ಅಂದ್ರೆ ನಿಮ್ಗೆ ಗೊತ್ತ, ದೊಡ್ಡ ಗಳಿಗೆ ಹರಿವೆ ಅಂತ ಎಲ್ಲ ಮಾಡಲು ನೀವೆಲ್ಲ ಎಂತದ್ದು ಇಲ್ಲ ತತ್ರಾಣಿ ಅಂದ್ರೆ ಸಿದ್ದರಾಮಯ್ಯ ಕೇಳಿದ ಕೇಳಿಗೆ ತತ್ರಾಣಿ ಅಂತಂದ್ರೆ ಒಂದು ರೌಂಡ್ ಇರ್ತದೆ ಹಲ್ಚಿ ಬಾಟ್ಲು ಇರ್ತದೆ, ಈ ರೌಂಡ್ ಇರ್ತದೆ ಅದು ಹಲ್ಚಿ ಮಣ್ಣಿಂದೆ ಅದಕ್ಕೆ ಮೇಲೆ ಕ್ಲೋಸರ್ ಇರ್ತದೆ. ಮತ್ತೆ ಇದ್ರ ಪಕ್ಕಕ್ಕೆ ಬೆಲ್ಟ್ ಹಾಕಲಿಕ್ಕೆ ರಿಂಗ್ ಇರ್ತದೆ ಇಷ್ಟು ಇರ್ತದೆ ಅದಕ್ಕೆ, ಅದು ತತ್ರಾಣಿ. ಅದನ್ನ ಎತ್ತಿನ ಬಂಡಿಗೆ ಹಿಂಗೆ ಸೈಡ್ಗೆ ಹಾಕ್ಬಿಡ್ತಾರೆ, 24 ಗಂಟೆ ಕೂಡಾಗಿರ್ತದೆ. ಏನ್ ಸೈನ್ಸ್, 5 ರೂಪಾಯಿ 10 ರೂಪಾಯಿ ಸೈನ್ಸ್. ಅದನ್ನ ನೀವು 5,000 30,000 ಆಗ್ಬಿಟ್ಟು ರಿಪ್ಲೇಸ್ ಮಾಡ್ತಿದ್ದೀರಿ ರೆಫ್ರಿಜರೇಟರ್. ಸೋನಿ ತತ್ರಾಣಿ ಅನ್ನು ಹರಿವೆ ಅನ್ನೋನು ಏನೇ ಅನ್ಕೋಪ, ಉಪಾಧಿ ವಶವಾಗಿ ಮಾತ್ರ ಅಲ್ಲಿ ಆಕಾಶವು ಬೇರೆ ಇದ್ದಂತೆ ತೋರ್ತಾ ಇದೆ ವಿನಃ ಘಟಾದಿಷು ಪ್ರಲೀನೇಶು. ಆ ಉಪಾಧಿಗಳು ಲೀನವಾಗಿ ಓದುತ್ತಾದ್ರೆ ನಾಶವಾಗಿ ಓದುತ್ತಾದ್ರೆ ಒಡೆದೋಗಿದ್ದೆ ಆದರೆ ಸುಳ್ಳಾಗಿದ್ದೆ ಆದರೆ ಘಟಾಕಾಶಾದಯ ಯಥಾ ಏನಾಗ್ತದೆ, ಘಟಾಕಾಶ ಅದು ಘಟವನ್ನು ಕಳ್ಕೊಂಡಿದ್ದೆ ಆದರೆ ಘಟಾಕಾಶ ಅನ್ನೋದು ಇದುವೇ ಇಲ್ಲ, ಅದು ಎಲ್ಲ ಆಕಾಶ ಮಾತ್ರ ಇದೆ. ಘಟದಿಂದಾಗಿ ಘಟಾಕಾಶ, ಈ ಘಟದಿಂದಾಗಿ ಅಂತ ನಾ ಏನು ಹೇಳ್ತಾ ಇದ್ದೀನಿ, ಇದಕ್ಕೆ ಉಪಾಧಿ ಅಂತ ಕರೀತಾರೆ. ಇಲ್ಲಿ ಘಟ ಇಲ್ಲ ಅದಕ್ಕೆ ನನ್ನ ಕೈಯಿಂದ ತೋರಿಸ್ತಾ ಇದೆ. ಅರ್ಥ ಆಗಲಿಲ್ಲ, ಇದು ಘಟ ಇದು, ಇದಕ್ಕೆ ಘಟ ಅಂತ ಯಾಕೆ ಕರೀತೀರಿ? ಆ ಘಟಕ್ಕೆ ಘಟದೇ ಆದಂತಹ ರೂಪ ಇದೆ, ಘಟದೇ ಆದಂತಹ ಎತ್ತರ ಇದೆ, ಘಟದೇ ಆದಂತಹ ಶೇಪ್ ಇದೆ. ಇಂತಿಂತ ಶೇಪು, ಇಂತಿಂತ ಎತ್ತರ, ಇಂತಿಂತ ದಪ್ಪ, ಹಿಂಗೆ ಡಿಸೈನ್ ಅಲ್ಲಿ ಇದ್ದದ್ದಾದ್ರೆ ಅದಕ್ಕೆ ನಾವು ಮಡಿಕೆ ಗಳಿಗೆ ಅಂತ ನಾವು ಅಂದ್ರೆ ಯಾರು ಕೂಡ ಹೆಸರಿಟ್ಟಿವಿ ಅಷ್ಟೇ. ಅವನು ಹಿಂಗ್ ಮಾಡುವಾಗ ನಾನ್ ಘಟ ನಾನ್ ಘಟ ನಾನ್ ಘಟ ನಾನ್ ಘಟ ಅಂತ ಹೇಳ್ಬೋದು, ಅದು ಬಂತನು ಇಲ್ಲ. ಮತ್ತೆ ಇಲ್ಲಿ ಯಾರಿತ್ತು ಹೆಸರು ಘಟ ಅಂತೀರಿ? ಕಾಂಪ್ರಮೈಸ್ ಅಷ್ಟೇ. ಮಕ್ಕಳಿಗೆ ಹೆಸರು ಇಡ್ತಾರಲ್ಲ, ಹೆಂಗಿರುತ್ತೆ? ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ಮುತ್ತೈದರ ಪಕ್ಕಕ್ಕೆ ನಿಂತ್ಕೊಂಡು ಆ ಮಗು ಚಿನ್ನ ಕೇಳ್ತಾರೆ. ಹೌದಲ್ಲ ಅಂತ ನಾನು ಕಲ್ಪನಾ ನಾಯಿ ನೋಡಿದೆ, ನನ್ನ ಕಲ್ಪನಾ ಮುತ್ತೆ. ಏಕೆಂದರೆ ನಮ್ಮ ಗುರುಗಳು ನನ್ನ ಹೆಸರು ಹಂಗಿಟ್ರು, ಚಿತ್ರಪಾನ ಚಿತ್ರಪಾನ ಚಿತ್ರಪಾನ. ಪಾಪ ಅವರೆಲ್ಲ ಗುರು ಸಾಧುಗಳೆಲ್ಲ ಒಪ್ಪಿಗೆ ಒಪ್ಪಿಗೆ ಕೊಟ್ಟರು, ಮಾ ಸಾಧು ಸಾಧು ಸಾಧು ಸಾಧು ಅಂತ ಒಪ್ಪಿಗೆ ಕೊಟ್ಟರು. ಚಿತ್ರಪಾನಂದ ಅಂತ ಆಗ್ಬೋದು ಸರ್. ಎಲ್ಲಿಂದ ಬಂತು ಹೆಸರು? ಬೆಟ್ಟದ ಮೇಲೂ ಇಲ್ಲ, ಕೊಡದ ಮೇಲೂ ಇಲ್ಲ, ತಂಗಿ ಮೇಲೂ ಇಲ್ಲ. ಅದು ಮತ್ತದೇನದು ಆಕಾರಂಭ ನಮ್ಮ ಮನಸ್ಸು ಬುದ್ಧಿಗಳಿಂದ ನಮ್ಮ ನಮ್ಮ ಕಾನ್ಸೆಪ್ಟ್ ಇಂದ ಬರ್ತದೆ. ನೇಮ್ ಅಂಡ್ ಫಾರ್ಮ್ಸ್ ಆಫ್ ದಿ ಕಾನ್ಸೆಪ್ಟ್ ಆಫ್ ದಿ ಮೈಂಡ್ ಡೆಫಿನೇಷನ್. ನೇಮ್ಸ್ ಅಂಡ್ ಫಾರ್ಮ್ಸ್ ಆಫ್ ದಿ ಕಾನ್ಸೆಪ್ಟ್ ಆಫ್ ದಿ ಮೈಂಡ್. ನೋ ಮೈಂಡ್ ನೋ ಕಾನ್ಸೆಪ್ಟ್, ನೋ ಕಾನ್ಸೆಪ್ಟ್ ನೋ ನೇಮ್. ಚಲೋ ಗೋ. ಗಾಢ ನಿದ್ರೊಳಗೆ ಯಾವ ಹೆಸರು ಅದ ಹೇಳು, ಯಾವ ರೂಪದ ಯಾವ ಹೆಸರು ಅದೇ? ಆ ರೂಪಗಳು ಪ್ರಲೀನೇಶು, ಅವು ಕಳಚಿ ಹೋಗಿದ್ದಾದ್ರೆ, ಅವು ನಾಶವಾಗಿ ಹೋಗಿದ್ದಾದ್ರೆ ಏನಾಗ್ತದೆ? ಘಟಾಕಾಶಕ್ಕೆ ಏನಾಗ್ತದೆ? ಆಕಾಶ ಮಾತ್ರ ಇದೆ, ಘಟ ಇದ್ದಾಗೂ ಕೂಡ ಏನಿದೆ? ಆಕಾಶ ಮಾತ್ರ ಇದೆ. ಘಟ ಇದ್ದಾಗೂ ನಾವು ಘಟ ವಶವಾಗಿ ಆಕಾಶವನ್ನು ನೋಡ್ತೀವಿ, ಅದನ್ನ ಘಟಾಕಾಶ ಅಂತ ಕರಿತೀವಿ. ಘಟ ಇರುವಾಗಲೂ ಕೂಡ ಅಲ್ಲಿ ಘಟಾಕಾಶ ಇಲ್ಲ, ಏನಿದೆ? ಆಕಾಶ ಇದೆ. ಲೋಟ ಅದೇ ನೋಡಿ, ಖಾಲಿ ಲೋಟ ಕೂಡ ಇದೆ ಘಟ. ಹೌದಾ? ಇದು ಘಟ. ಇಲ್ಲೇನಿದೆ? ಘಟಾಕಾಶ ಏನಿದೆ? ಇಲ್ಲೇನಿದೆ? ಇಲ್ಲೇನಿದೆ? ಮತ್ತೆ ಘಟಾಕಾಶ ಎಲ್ಲಿದೆ? ಘಟವು ಇರುವಾಗಲೂ ಇದ್ದದ್ದು ಆಕಾಶ ಮಾತ್ರ. ನೀನು ಘಟ ವಶ ಯಾವಾಗ, ಘಟ ಎನ್ನುವ ಉಪಾಧಿ ವಶ ಯಾವಾಗ ಆಗ್ತೀಯೋ ಆವಾಗ ಆಕಾಶಕ್ಕೆ ನೀನು ಹೆಸರನ್ನ ಕೊಡ್ತೀಯ. ಏನ್ ಹೆಸರು ಕೊಡ್ತೀಯ? ಘಟಾಕಾಶ. ದೇರ್ ಇಸ್ ನೋ ಘಟಾಕಾಶ. ಇಲ್ಲ ಸ್ವಾಮಿ, ತುಂಡು ಮಾಡೇ ತೋರಿಸ್ರಿ, ಅವಾಗ ನಾವು ಒಪ್ತೀವಿ. ಅಂದ್ರೆ ನಿನಗೆ ಬುದ್ಧಿಲ್ವ ಅಂತ ಅರ್ಥ. ನಿನಗೆ ವಿವೇಕ ಇಲ್ಲ, ನಿನಗೆ ಡಿಸ್ಕ್ರಿಪ್ಟಿವ್ ಕೆಪಾಸಿಟಿ ಇಲ್ಲ, ನಿನಗೆ ಜಿಜ್ಞಾಸ ಮಾಡುವಂತ ಶಕ್ತಿ ಇಲ್ಲ ನಿನಗೆ. ಪ್ರಪಂಚ ನಾಶ ಮಾಡಿಗೆ ಮೋಕ್ಷ ಪಡಿಬೇಕಾಗಿಲ್ಲ, ಗೊತ್ತಾಗಲಿಲ್ಲ. ಸೊ ಪ್ರಲೀನೇಶು, ಘಟ ಎನ್ನುವ ಉಪಾಧಿಯು ಒಂದು ವೇಳೆ ಲಯವಾಗಿದ್ದೆ ಆದರೆ ಎಲ್ಲಿ ಎಲ್ಲಿಯಪ್ಪ ಘಟಾಕಾಶ? ಅವು ಎಲ್ಲಿ ಲಯ ಆಗ್ತದೆ? ಆ ಘಟಾಕಾಶವು ಲಯವಾಗ್ತದೆ. ಎಲ್ಲಿ ಲಯ ಆಗ್ತದೆ? ಅದು ಆಕಾಶೇ ಸಂಪ್ರಲೀಯಂತೆ. ಆಕಾಶೇ ಮಹಾಕಾಶೇ ಇತ್ಯರ್ಥ. ಎಲ್ಲಿ ಆಗ್ತದೆ? ಮಹಾಕಾಶೇ ಪ್ರಲೀಯಂತೆ. ನಿಮ್ಮನ್ನು ಪ್ರಚೋದಿಸಬೇಕು ಅಂತ ಕಿಂಚಿತ್ ಜಿಜ್ಞಾಸ. ಇದರೊಳಗಿನ ನೀರು ನಾನು ದೊಡ್ಡ ಪಾತ್ರೆಯಲ್ಲಿ ಬಕೆಟ್ನಲ್ಲಿ ಹಾಕಿದರೆ ಈ ನೀರು ಅದರೊಳಗೆ ಲಯ ಆಯಿತೋ ಇಲ್ಲೋ? ಆ ಪ್ರವಾಹ ತುಂಬಿದ ನದಿ ಬಂದು ಸಮುದ್ರದಲ್ಲಿ ಕೂತ್ಕೊಂತು ಅಂದರೆ ನದಿಯ ನೀರು ಲಯವಾಯಿತೋ ಇಲ್ಲೋ? ಹಾಗೆ ಜೀವಾತ್ಮ 10 ಮೈಲಿಂದ ಬಂದು ಪರಮಾತ್ಮ ಕೂತಾನೋ? ಏತೋ ಬಾತೆ ಮಹಾರಾಜ್, ಹೇಗೆ ಬರ್ತಾನವ? 10 ಮೈಲ್ ಅಲ್ಲ, 100 ಮೈಲು ಅಲ್ಲ. ಎಲ್ಲಿಂದ ಬರ್ತಾನೆ? ಎಷ್ಟು ದೂರದಿಂದ ಬರ್ತಾನೆ? ಯಾವ ಲೋಕದಿಂದ ಬರ್ತಾನೆ? ಯಾವ ಲೋಕದಿಂದ ಬಂದು ಈ ಲೋಕಕ್ಕೆ ಬಂದು ಸೇರ್ಕೋತಾನೆ? ತನ್ನನ್ನು ತಾನು ಲಯಗೊಳ್ಳಬೇಕಾದ್ರೆ ಆಮೇಲೆ ಅವನು ಜೀವಾತ್ಮ ಲಯಗೊಂಡು ಬಿಡ್ತಾನೆ. ದೇರ್ ಇಸ್ ನೋ ಜೀವಾತ್ಮ, ಮುಕ್ತನಾದ. ಈ ಫಿಲಾಸಫಿ ಏನಾಗ್ತದೆ? ನಾವೆಲ್ಲರೂ ಒಂದಿಲ್ಲ ಒಂದು ದಿವಸ ನಾವು ಭಗವಂತನ ಹೋಗಿ ಸೇರ್ಕೋಬೇಕು, ಆವಾಗಲೇ ನಮಗೆ ಮುಕ್ತಿ ಸಾಧ್ಯ. ಇದೊಂದು ಫಿಲಾಸಫಿ ಇದೆ, ಇದಕ್ಕೆ ಪ್ರವೇಶ ಫಿಲಾಸಫಿ. ಏನ್ ಮಾಡೋಣ ಈಗ? ಯಾವ ತರ ಲಯ ಪ್ರಶ್ನೆ ಹಾಕ್ಬೇಕಲ್ಲ, ಯಾವ ತರ ಲಯ? ಇಸ್ ದೇರ್ ಎನಿಥಿಂಗ್ ಲೈಕ್ ಪ್ರಾಕ್ಟಿಕಲ್ ಲಯ? ಭೌತಿಕವಾದ ಲಯಗೊಳ್ಳುವಿಕೆ ಅನ್ನುವಂಥದ್ದು ಏನಾದ್ರೂ ಇದೆಯಲ್ಲ, ಫಿಸಿಕಲ್ ಲಯ ಆಗುವುದು. ನದಿಯು ಫಿಸಿಕಲ್ಲೇ ಬಂದು ಸಮುದ್ರವನ್ನು ಸೇರ್ತು, ಪಕ್ಷಿಯು ಫಿಸಿಕಲ್ಲಿ ಬಂದು ಗೂಡನ್ನು ಸೇರ್ತು. ಉಪ್ಪು ನೀರನ್ನ ಸೇರ್ತು, ಸಕ್ಕರೆ ಹಾಲನ್ನ ಸೇರ್ತು. ಘಟಾಕಾಶವು ಮಠಾಕಾಶವನ್ನು ಸೇರ್ತು. ಯಾವ ತರ ಸೇರ್ತು? ಯಾವ ತರ ಸೇರ್ತು? ಅದು ಸೇರಿತು ಅಂತಂದ್ರೆ ಆ ಮಹಾಕಾಶವನ್ನು ಬಿಟ್ಟು ಘಟ್ಟಾಕಾಶ ಎಲ್ಲೋ ಇರಬೇಕಾಗಿತ್ತದು. ಇದು ಮಹಾಕಾಶ, ಈ ಮಹಾಕಾಶವನ್ನು ಬಿಟ್ಟು ಈ ಘಟ್ಟಾಕಾಶನು ಬೇರೆ ಎಲ್ಲೋ ಇದೆ ಹೇಳು, ಇದೆ ಅಂತ ಹೇಳು. ಮುಂದಿನ ಹೇಳ್ತೇನೆ ಇದೆ, ಹೌದಪ್ಪ ಇದೆ ಅಂತಂದ್ರೆ ನಾ ಹೇಳ್ತೇನೆ ಕೇಳು. ಘಟಾಕಾಶ ಮಹಾಕಾಶ ಇಲ್ಲದೇ ಇದ್ದ ಜಾಗದೊಳಗೆ ಈ ಘಟಾಕಾಶ ಅರ್ಥ ಆಯ್ತಾ? ಮಹಾಕಾಶ ಇಲ್ಲದೇ ಇದ್ದಂತ ಜಾಗದೊಳಗೆ ಘಟಾಕಾಶ ಇಲ್ಲ. ಎಲ್ಲೆಲ್ಲಿ ಘಟಾಕಾಶ ಇದೆಯೋ ಅಲ್ಲೆಲ್ಲ ಮಹಾಕಾಶ ಇಲ್ಲೇಬೇಕು. ಮತ್ತೆ ಲಯ ಆಗುವುದು ಅಂದ್ರೆ ಏನು? ಪ್ರಳಯ ಮತ್ತೆ ಅದೇ ಶಬ್ದ. ಏನು ಭೌತಿಕವಾದ ಯಾವ ಕ್ರಿಯಾನೂ ಇಲ್ಲ, ಜ್ಞಾನದಿಂದಲೇ ಲಯಗೊಳಿಸ್ಕೊ. ಮಣ್ಣಿನ ಘಟ ಒಡೆದ ತಿಳ್ಕೋತಿರೋ ಅನ್ನೋದ, ಇದನ್ನ ಕೆಲಸದನ್ನ ಇದನ್ನ ಹಾಳು ಮಾಡದನ್ನ ಇದು ಮಣ್ಣು ಅಂತ ತಿಳ್ಕೊಂಡು ಬರ್ತದೆ. ಒಡೆಯೋದೇ ತಿಳ್ಕೊಳ್ ಬರ್ತದೆ, ಏನ್ ಕೆಡಿಸ್ಬೇಕಾಗಿಲ್ಲ. ಹಾಗೆ ಆಕಾಶ ಹೋಗಿ ಮಹಾಕಾಶವನ್ನ ಸೇರ್ಬೇಕಾದ್ರೆ ಘಟವನ್ನ ಒಡೆದ ಸೇರಿಸ್ಬೇಕಾಗಿಲ್ಲ. ಸ್ವಲ್ಪ ತಲೆ ಉಪಯೋಗ ಮಾಡಿದ್ರೆ, ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿದ್ರೆ, ಸ್ವಲ್ಪ ವಿಚಾರ ಮಾಡಿದ್ರೆ, ಓಹೋ ಏನು ಘಟಾಕಾಶ ಅನ್ನೋದು ಒಂದು ಹಾಗೇ ಇಲ್ಲ. ಮತ್ತೆ ಅದಕ್ಕೊಂದು ಇವ ಹಚ್ಚಿಬಿಡ್ರಿ, ಆಸ್ ದೋ ಇವ ಏನದು, ಇವ ಘಟಾಕಾಶದಂತೆ ಬೇರೆ ಆಗಿತ್ತು, ಈಗ ಲಯವಾದಂತೆ ಕೂಡ್ಕೊಂಡಿದೆ ಅಷ್ಟೇ. ಇದಕ್ಕೆ ಜ್ಞಾನ, ಈ ಜ್ಞಾನ ಯೋಗವನ್ನು ಅಭ್ಯಾಸ ಮಾಡ್ತಾ ಇದರಷ್ಟು ಸುಲಭವಾದ ವಿದ್ಯೆ ಇನ್ನೊಂದು ಯಾವುದೂ ಅಲ್ಲ. ನೀವು ಯಾವುದೇ ಬೇರೆ ಟ್ಯೂಷನ್ ಕ್ಲಾಸ್ ಹೋಗ್ರಿ, ನಿಮ್ಗೆ ಎಷ್ಟು ಕಷ್ಟ ಹೋಗುತ್ತದೆ. ಹೋಮ್ವರ್ಕ್ ಮಾಡಿರೋ ಇಲ್ಲೋ ನೋಡ್ತಾರೆ, ಮತ್ತೆ ಎಕ್ಸ್ಟ್ರಾ ಹೋಮ್ವರ್ಕ್ ಕೊಡ್ತಾರೆ, ಸರಿ ಟೈಮ್ ಬಂದ್ರಲ್ಲೂ ನೋಡ್ತಾರೆ, ಪುಸ್ತಕ ತಂದ್ರಲ್ಲೂ ನೋಡ್ತಾರೆ, ರೆಫರ್ ಮಾಡಿದ್ರಲ್ಲೂ ನೋಡ್ತಾರೆ, ನೋಟ್ಸ್ಗಳನ್ನು ಕೊಡ್ತಾರ, ನೋಟ್ಸ್ಗಳನ್ನು ಬಳಸ್ತಾರೆ, ನೋಟ್ಸ್ಗಳನ್ನು ಕೊಟ್ಟದ್ದನ್ನ ಓದ್ಕೊಂಡ್ಬರ್ಲಿ ಅಂತಾರೆ. ಅವು ನಿಮ್ ಬಂದಾಗ ನಿಮ್ಮ ಕುರ್ಚಿಗಳು ನಿಮ್ಮ ಡೆಸ್ಕ್ಗಳು ಅವ ಸೊಟ್ಟ ಪಟ್ಟ ಹಾಕಿದ್ರೆ ಸರಿ ಮಾಡ್ಕೊಡ್ರಿ ಅಂತಾರೆ. ಇದು ನೀವು ಬರೋದ್ರೊಳಗೆ ಎಲ್ಲ ರೆಡಿ ಇಟ್ಟಿರ್ತಾರೆ, ಯಾವ ಸುಲಭ ನೀವು ಹೇಳಿ. ಇಷ್ಟು ಡೊನೇಷನ್ನು, ಇಷ್ಟು ಕ್ಯಾಪಿಟೇಷನ್ನು, ಇಷ್ಟು ರೆಗ್ಯುಲರ್ ಫೀಸು ಅಂತ ಹೇಳ್ತಾರೆ. ಇದು ಏನೂ ಹೇಳೋಂಗಿಲ್ಲ, ಯಾವ್ದು ಸರಳ ಹೇಳಿ. ಆದರೂ ನಾವು ಮತ್ತೆ ಹಿಂಗೆ ಊಟ ಮಾಡ್ತೇವೆ, ಒಗ್ಗನೇ ಮಗನೇ ಹೋಗಿ ಊಟ ಮಾಡೋದು. ಆನೆಸ್ಟ್ಲಿ ವೇದಾಂತದಷ್ಟು ಸುಲಭವಾದ ಜ್ಞಾನ ಅನ್ನೋದಿಲ್ಲ. ನೀ ಅಷ್ಟು ಸುಲಭವಾಗಿ ಕೂತ್ಕೊಂಡು ಕೇಳಷ್ಟೆ. ನೀ ಕೇಳುವಾಗ ಕೂಡ ಏನೂ ಸರ್ಕಸ್ ಮಾಡಬೇಡ, ಆ ಸರ್ಕಸ್ಸು ನಾವೇ ಮಾಡ್ತೀವಿ. ಭಗವತ್ಪಾದರಂತಹ ಮಾಸ್ಟರ್ ಮೈಂಡ್ ನಮ್ದಂತೂ ಅಲ್ಲ. ನಾವು ಎರಡು ಸಂಶಯ ತೆಗಿತೀವಿ ಅಂದ್ರೆ ಭಗವತ್ಪಾದರು ಎಷ್ಟು ತೆಗೆದಿರ್ತಾರೆ? 10 ಸಂಶಯ ತೆಗೆದಿರ್ತಾರೆ. ಅಯ್ಯೋ ಹೌದಾ, ನಮ್ಗೆ ಗೊತ್ತಾಗಲಿ ಇಂಥದ್ದು ಪ್ರಾಬ್ಲಮ್, ಇಂಥ ಪ್ರಾಬ್ಲಮ್ ಇದೆ ಅಂತಾರೆ ಭಗವತ್ಪಾದರು. ಇದರಿಂದ ಎಷ್ಟು ಫಿಲಾಸಫಿ ಉಟ್ಕೊಂಡಾವೆ ಅಂತಾನು ಹೇಳ್ತಾರೆ. ಅವ್ರನ್ನೆಲ್ಲ ಸೋಲಿಸ್ಬೇಕು, ಅವ್ರನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು, ಅವ್ರನ್ನೆಲ್ಲ ತುಚ್ಛ ಮಾಡಬೇಕು, ಅವ್ರನ್ನೆಲ್ಲ ದ್ವೇಷ ಮಾಡಬೇಕು ಅಂತ ನಾ ವಿಷಯ ಎತ್ಕೊಂಡಿಲ್ಲ. ಇಟ್ ಇಸ್ ಸೋ ಆನೆಸ್ಟ್ ಇನ್ ಇಸ್ ಕ್ಲಿಯರ್ ಥಿಂಕಿಂಗ್. ನಾ ಹೇಳ್ತೇನೆ ನಿಮಗೆ, ಏನು ಸ್ವಲ್ಪ ಕೂಡ ಡಸ್ಟ್ ಕೂಡ ಹತ್ತಿದ್ರು ನನ್ನ ಕೈಗೆ, ಅಷ್ಟು ಕ್ಲಿಯರ್ ಇದ್ದಾರೆ. ಇಲ್ಲಿ ಲಯ ಹೊಂದೋದು ಅಂತಂದ್ರೆ, ಚೆನ್ನಾಗಿ ಹೇಳ್ಬಿಡ್ತೀನಿ ಕೇಳಿ, ಲಯ ಹೊಂದೋದು ಅಂದ್ರೆ ಸಪರೇಟ್ ಆಗಿದ್ದೇ ಇಲ್ಲ ಅನ್ನುವ ಜ್ಞಾನದಲ್ಲಿ ಲಯ. ಸಪರೇಟ್ ಆಗೇ ಇಲ್ಲ. ವಿಚ್ ಜೀವಾತ್ಮ ಯು ಆರ್ ಟಾಕಿಂಗ್? ದೇರ್ ಇಸ್ ನೋ ಜೀವಾತ್ಮ. ಹೇಮಂತನ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೆದದ ಜೀವಾತ್ಮ ಆಗೇ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ಎಷ್ಟು ಡೀಪ್ ಸಂಘಾತನಾಗಿದ್ದಾನೆ, ಸಂಘಾತವನ್ನು ಅಸೋಸಿಯೇಟೆಡ್ ಅಂತ, ಎಷ್ಟು ಡೀಪ್ ಅಸೋಸಿಯೇಷನ್. ನಾಮರತ್ನಮ್ಮ ಅಂದಿದ್ರು ಬಳ್ಳಾರಿ, ನಾಮರತ್ನಮ್ಮ ಪೈಕಿನೇ ಸೀವಾಳೆ. ಈ ನಾಮರತ್ನಮ್ಮ ರಾಜೇಶ್ವರಿ ತಾಯಿ, ಸಾಗರ, ಸಾಗರದ ರಾಜೇಶ್ವರಿ ತಾಯಿ. ಕ್ಯಾನ್ಸರ್ ಆಯ್ತು. ಇನ್ನೊಂದು 1:45 ಪ್ರಾಣ ಹೋಗ್ತದೆ. ಸೊ ಅಂತ ಹೇಳ್ತಾ ನನಗೆ ಸಮಾಚಾರ ಕಳಿಸಿ ಸ್ವಾಮೀಜಿ, ಇನ್ನೇನು ಜಾಸ್ತಿ ಸಮಯ ಬಂದು ಆಯ್ತಂತ ಹೇಳಿ ಆ ತಾಯಿ ಹತ್ತಿರ ಕಂಡು ನನಗೆ ಸ್ವಾಮೀಜಿ ಇವನ್ನೆಲ್ಲ ಹೊರಗೆ ಕಳಿಸ್ ಆಸ. ಆಯ್ತು, ಅವ್ರಿಗೆಲ್ಲ ಹೇಳಿದೆ ನಮ್ಮ ತೊಂದರೆ ಕೊಡಬೇಡ್ರಿ, ಹೊರಗೆ ಹೋಗಿ ತುಂಬ ಭಜನೆ ಮಾಡಿ, ಬಾಗಿಲು ಹಾಕ್ರಿ ಹಾಕಿ. ಆಮೇಲೆ ತೈತರಿಯ ಪುಸ್ತಕ ತುಂಬ ಅಲ್ಲೇ ಪಕ್ಕದಲ್ಲೇ ಇತ್ತು, ಅದನ್ನು ಕಣ್ಣೆದುರಿಗೆ ಇರಲಿ ಅಂತ ಕಣ್ಣೆದುರಿಗೆ ಹೇಳಿದೆ. ಆ ಟೇಪ್ ರೆಕಾರ್ಡರ್ ಹಾಕ್ರಿ, ಹಾಕಿ. ಆಗಿದ್ದೆ ನಾನು ಹೇಳಿದ್ದೇನೆ, ನಾಟ್ಯಲ್ಲ ಏನೋ ಹಾಗಿಲ್ಲ ಹಾಕಿದೆ. ತೈತ್ರಿಯ ಉಪನಿಷತ್ತಿನ ಕೆಲವು ಭಾಗ ನೆನಪಿದೆ, 8ನೇ ಭಾಷೆ ಅಂತೇಳಿ ಆ ಭಾಷೆದ ವ್ಯಾಖ್ಯಾನ ನಾನು ಮಾಡಿದ್ದೆ ಆ ಟೇಪ್ನ. ಅದನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಹಿಂಗೆ ಮುಗಿದೆ. ಅಷ್ಟು ಸಕಲ ಮುಕ್ತ ಅವನೇ ಮಂಗನ್ ಮಗ ಬಂದು ಹೀಗೂ ಉಂಟೆ ಅಂತ ಹೀಗುಂಟು ನೋಡು. ಒಂದು 100 ಉದಾಹರಣೆಗಳು ನನ್ನ ಕಣ್ಣಲ್ಲಿ ಆಗ್ಯಾವೆ, ಒಂದು 100 ಉದಾಹರಣೆಗಳು. ಒಂದೊಂದನ್ನು ಒಂದೊಂದು ಪವಾಡ್ ಮಾಡಿ ಹೇಳ್ತೀನಿ, ಒಂದೊಂದು ಕತೆ ಮಾಡಿ ಹೇಳ್ತೀನಿ. ಸೊ ವಾಟ್, ಹೌ ಮಚ್ ಯು ಗೆಟ್ ಔಟ್ ಆಫ್, ಎಷ್ಟು ನೀನು ಓನ್ ಮಾಡ್ತೀಯ ಇದರೊಳಗೆ. ಓನಿಂಗ್, ಅಹಂ ಬ್ರಹ್ಮಾಸ್ಮಿ ಇಸ್ ಓನಿಂಗ್. ದಿ ವೆರಿ ಫ್ಯಾಕ್ಟ್ ದಟ್ ಐ ಆಮ್ ಬ್ರಹ್ಮನ್, ಐ ಡೋಂಟ್ ನೀಡ್ ಟು ಬಿಕಮ್ ಬ್ರಹ್ಮನ್, ನಾನು ಬ್ರಹ್ಮನ್ ಆಗಬೇಕಾಗಿಲ್ಲ, ಸಹಜವಾಗಿ ನಾನು ಬ್ರಹ್ಮನೇ ಇದ್ದೇನೆ. ಈ ಫ್ಯಾಕ್ಟನ್ನ ನಾವು ಗುರುತಿಸಬೇಕಾಗ್ತದೆ, ಐಡೆಂಟಿಟಿ ರಿಕಗ್ನೈಸ್ ಮಾಡಬೇಕಾಗ್ತದೆ. ಅದನ್ನು ಅವ್ರು ಹೇಳ್ತಾರೆ, ಯಾವುದನ್ನ ನೀನು ಆಕಾಶೇ ಸಂಪ್ರಲೀಯಂತೆ ತತ್ವಜೀವ ಇಹ ಆತ್ಮನೇ. ಅದೇ ಪ್ರಕಾರ ಹೇಗೆ ಘಟವು ನಾಶವಾದಾಗ, ಉಪಾಧಿಯು ನಾಶವಾದಾಗ ಘಟಾಕಾಶವು ಮಹಾಕಾಶದಲ್ಲಿ ಲಯಗೊಳ್ಳುತ್ತದೆಯೋ, ಹಾಗೆ ಈ ಉಪಾಧಿಯು ನಾಶವಾದಾಗ ಜೀವಾತ್ಮನು ಪರಮಾತ್ಮನಲ್ಲಿ ಲಯಗೊಳ್ಳುತ್ತಾನೆ. ಇಲ್ಲಿ ಫಿಲಾಸಫಿ ಹುಟ್ಟುಕೊಳ್ತದೆ, ಇದು ನಾಶವಾಗುವುದು ಅಂದ್ರೆ ಏನು, ಉಪಾಧಿ ನಾಶ ಆಗುವುದು ಅಂದ್ರೆ ಏನು, ಉಪಾಧಿ ಮಿಥ್ಯ ಅದಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ವೆರಿ ನಾಲೆಡ್ಜ್. ನೀವು ಹೋಗಿ ಆ ಮಡಿಕೆಯನ್ನ ಆ ಗಡಿಗೆಯನ್ನ ಪುಡಿ ಪುಡಿ ಮಾಡೇ ಇದು ಮಣ್ಣು ಅಂತ ತಿಳ್ಕೋಬೇಕಾಗಿಲ್ಲ. ಅದು ಮಡಿಕೆ ಗಡಿಗೆ ಇನ್ನು ಇರ್ತಿರುವಾಗಲೇ ಇದು ಮಣ್ಣೇ ಮಣ್ಣು ಅಂತ ಸ್ಪಷ್ಟ ಆಗಿದೆಯಲ್ಲ. ಎಲ್ಲ ಪ್ರಮಾಣ ಉಪಯೋಗ ಮಾಡ್ತೀರಿ, ಅದೇ ಓ ಇದು ಮೆಟಲ್ ಶಬ್ದ ಅಲ್ಲ, ಇದು ಮಣ್ಣಿನ ಶಬ್ದ ತಿಳಿತೀರಿ. ಓ ಇದು ಕೆಂದ್ರೆ ಮಣ್ಣು ಬರ್ತಾ ಇದೆ, ಇದು ಮಣ್ಣು. ಸೌಂಡ್ ಮಾಡಿದಾಗ ಮಣ್ಣು, ಕೆಲದಾಗು ಮಣ್ಣು, ಕಣ್ಣಿಗೆ ನೋಡಿದಾಗ ಮಣ್ಣು, ಬೇಕಾದ್ರೆ ನೆಕ್ಕು ಬಿಡ್ರಿ, ಬೇಕಾದ ಪೌಡರ್ ತಿಂದು ಬಿಡ್ರಿ. ಐದು ಪ್ರಮಾಣಗಳನ್ನು ಯಾವಾಗ ಉಪಯೋಗ ಮಾಡ್ತೀಯಾ ಆವಾಗ ನಿನಗೆ ಏನ್ ಲಭ್ಯ ಆಗ್ತದೆ, ಒಡೆದ ಲಭ್ಯ ಆಗ್ತದೆ. ಇರ್ತಿರ್ಲಿಕ್ಕೂ ಲಭ್ಯ ಆಯ್ತು ಮಣ್ಣು ಅಂತ ಇತ್ತೀಸಿ ಮಾತೆ. ಯು ಡೋಂಟ್ ಯೂಸ್ ಪ್ರಮಾಣ ಪ್ರಾಪರ್ಲಿ. ಪ್ರಾಬ್ಲಮ್ ಈಸ್ ಏನು ಶಾಸ್ತ್ರ ಪ್ರಮಾಣ ಇದೆ, ಇದು ಸರಿಯಾಗಿ ನಾವು ಪ್ರಯೋಗ ಮಾಡೋದಿಲ್ಲ, ಪರ್ವರ್ಟೆಡ್ ಆಗಿ ಪ್ರಯೋಗ ಮಾಡ್ತೀವಿ. ಅದು ಮಹಾವಾಕ್ಯ ತತ್ವವಸಿ ಇದು, ಈಗ ನೋಡಿ ತತ್ವವಸಿ ಮಹಾವಾಕ್ಯ, ಇದ್ರ ಪರ್ವರ್ಟೆಡ್ ಆಗಿ ಪ್ರಯೋಗ ಮಾಡೋದು ಹೇಗಪ್ಪ ಯೋಗೀಶ ಮಾಡ್ಬೇಕು ಅಂದ್ರೆ? ಹಾ ಹೇಳ, ತತ್ತದಸಿ ತ್ವಂತಮಸಿ ಪರ್ವರ್ಟೆಡ್ ಮಹಾವಾಕ್ಯ ತತ್ ತ್ವಂತಮಸಿ. ಅವನು ಹೇಳ್ತಾನೆ ತತ್ ತದಸಿ ಅದೇ, ತ್ವಂತಮಸಿ ನೀನೇ ಅದೇ, ಉಡುಪಿಯಲ್ಲಿ ಇದನ್ನ ನೀನೇ ಇದ್ದು ಏನಾಗ್ಬಿಡ್ತೀಗ ಫಿಲಾಸಫಿನೇ ಚೇಂಜ್ ಆಗ್ಬಿಡುತ್ತೆ. ಜ್ಞಾನ ಪ್ರಮಾಣಗಳನ್ನು ಸರಿಯವಾಗಿ ಪ್ರಯೋಗ ಮಾಡಿದಾಗ ಮಾತ್ರ ಜ್ಞಾನ. ಇಂತ ಹೋದ್ರೆ ಅಡಲ್ಟ್ರೇಟೆಡ್ ಜ್ಞಾನ, ಕಾಂಪ್ರಮೈಸ್ ಜ್ಞಾನ, ಪಕ್ಷಪಾತದಿಂದ ಕೂಡಿದ ಜ್ಞಾನ, ಅದು ನಿಷ್ಪಕ್ಷಪಾತದ ಜ್ಞಾನ ಅಲ್ಲ. ಅದಕ್ಕೆ ನಾವು ಹೇಳ್ತೀವಿ ಜ್ಞಾನಾದೇವ ಕೈವಲ್ಯಂ, ಜ್ಞಾನದಿಂದ ಮಾತ್ರ ಕೈವಲ್ಯ ಸಿಗ್ತದೆ. ಯಾಕೆ ಹೇಳ್ತೀವಿ ನಾವು, ನಾವು ಪ್ರಿಜುಡ್ಯೂಸ್ ಮೈಂಡ್ನಿಂದ ಹೇಳ್ತಾ ಇಲ್ಲ, ಕಣ್ಣಿನಿಂದಲೇ ಈ ಲೋಟ ಕಾಣಿಸ್ತದೆ ಅಂತ ಹೇಳಿದಾಗ ಅಲ್ಲಿ ಎಲ್ಲ ಇಂದ್ರಿಯಗಳ ಕೆಲಸನೂ ಜ್ಞಾನ ಉಂಟು ಮಾಡುವುದಾದ್ರೆ ಕಿವಿನೂ ಜ್ಞಾನ ಉಂಟು ಮಾಡ್ತದೆ. ಅದಕ್ಕೆ ಈ ಇಂದ್ರಿಯಗಳಿಗೆ ಏನಂತ ಕರೀತಾರೆ, ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಅದೇನು ನೀವು ಬರೀ ಕಣ್ಣಿನಿಂದಲೇ ನೋಡ್ಲಿಕ್ಕೆ ಸಾಧ್ಯ ಅಂತ ಯಾಕೆ ಹೇಳ್ಬೇಕು, ನೀವು ಕಿವಿಯಿಂದ ನೋಡ್ಬೋದು, ಕಿವಿಯಿಂದ ನೋಡ್ಬೋದು. ಅವನು ಹೇಳ್ಬೇಕಾಗ್ತದೆ ಇಲ್ಲ, ನನಗೆ ರೂಪ ಜ್ಞಾನ ಆಗ್ಬೇಕು ಅಂದ್ರೆ ಕಣ್ಣೊಂದೇ ಇರೋದು ಪ್ರಮಾಣ, ಆತ್ಮಜ್ಞಾನ ಆಗ್ಬೇಕು ಅಂದ್ರೆ ಶಾಸ್ತ್ರ. ಭಾಷ್ಯಕ್ಕೆ ಹೋಗೋಣ, 133. ಘಟಾದಿ ಉತ್ಪತ್ತಿಯ ಘಟಾಕಾಶಾದಿ ಉತ್ಪತ್ತಿ ಯಥಾಚ ಘಟಾದಿ ಪ್ರಲಯೇ ಘಟಾಕಾಶಾದಿ ಪ್ರಲಯ ತದ್ವತ್ ಇಹಾದಿ ಸಂಘಾತ ಉತ್ಪತ್ತಿಯ ಜೀವ ಉತ್ಪತ್ತಿ ತತ್ ಪ್ರಲಯೇ ಚ ಜೀವಾನಾಂ ಇಹ ಆತ್ಮನಿ ಪ್ರಲಯ ನ ಸ್ವತಃ ಇತ್ಯರ್ಥಃ ಯಥಾ ಘಟಾದಿ ಉತ್ಪತ್ತಿಯ ಘಟ ಇತ್ಯಾದಿಗಳು ಹುಟ್ಟಿಕೊಂಡಾಗ ಜೊತೆ ಜೊತೆಗೆ ಏನು ಹುಡುಕುತ್ತದೆ? ಘಟಾಕಾಶಾದಿ ಉತ್ಪತ್ತಿ. ಲೋಟ ಉತ್ಪತ್ತಿ ಆಯ್ತು, ಲೋಟಾಕಾಶ. ಹಂಡೆ ಉತ್ಪತ್ತಿ ಆಯ್ತು, ಹಳ್ಳಿ ಆಕಾಶ. ಹರಿವು ಉತ್ಪತ್ತಿ ಆಯ್ತು, ಹಳ್ಳಿ ಆಕಾಶ. ಕುಡಿಕೆ ಉತ್ಪತ್ತಿ ಆಯ್ತು, ಕಿಟಕಿ ಆಕಾಶ. ಲಾಲು ಯಾವ ಉತ್ಪತ್ತಿ ಆದ? ಅಷ್ಟೇ. ಅಲ್ಲಿ ನೀವು ಬರೋಡ ದಾಟಿದ ಮೇಲೆ ನಿಮ್ಗೆ ಸಿಗೋದೆಲ್ಲ ಏನು ಅಂತಂದ್ರೆ ಕುಡಿಕೆಗಳು. ಅದು ಏನು ಶುರು, ಯಾರು ಶುರು ಮಾಡಿದ್ದು ನೆನಪದೇ ನಿಮಗೆ? ಲಾಲು ಪ್ರಸಾದ್ ಶುರು ಮಾಡಿದ್ದರು. ಏನಂದ್ರೆ ಕುಂಬಾರರಿಗೆಲ್ಲ ಕೆಲಸ ಕೊಡ್ಬೇಕು ಅಂತೇಳಿ ಕೋಟಿ ಕೋಟಿ ಗಟ್ಟಲೆ ಇವುಗಳನ್ನ ಉತ್ಪತ್ತಿ ಮಾಡಿ ಅವುಗಳನ್ನ ಸಪ್ಲೈ ಗವರ್ಮೆಂಟ್ ಪರ್ಚೇಸ್ ಮಾಡಿ ಆ ಪರ್ಚೇಸ್ ಮಾಡಿದ್ದನ್ನ ಇವರಿಗೆ ಚಾಯ್ ವಾಲಾದವ್ರಿಗೆಲ್ಲ ಕೊಟ್ಟು. ಯಾರು ಗೊತ್ತು? ಮೋದಿಗೂ ಕೊಟ್ಟಿದ್ದ. ಲಾಲು ಕಾ ಕರ್ಜ್ ಭಿ ಹಮಾರೆ ಊಪರ್ ಹೈ, ಹಮಕೋ ಕರ್ಜ್ ಕೋ ದೇನಾ ಪಡ್ತಾ ಹೈ ಅಂತ ಮೋದಿ ಆಗ್ಬಿಟ್ಟ ಅಂದ್ರೆ ಅವನ್ ಲಾಲು ವಾ ನಾ ನಿನಗೆ ಸೇರ್ಕೊಂಡ್ಬಿಡ್ತೀನಿ ತುಂಬ ಅಂದ್ಬಿಟ್ಟ. ಲಾಲು ಕಾ ಕರ್ಜ್ ಯಥಾ ಘಟ ಆದಿ ಉತ್ಪತ್ತಿಯ ಘಟಾಕಾಶಾದಿ ಉತ್ಪತ್ತಿ. ಲೋಟ ಮಡಿಕೆ ಇತ್ಯಾದಿಗಳು ಉತ್ಪತ್ತಿಯಾದಾಗ ಜೊತೆ ಜೊತೆಗೆ ಘಟಾಕಾಶಗಳು ಉತ್ಪತ್ತಿಯಾಗ್ತವೆ. ಯಥಾಚ ಘಟಾದಿ ಪ್ರಲಯ ಘಟ ಇತ್ಯಾದಿಗಳು ಲಯಗೊಂಡಾಗ ಅದರ ಜೊತೆ ಜೊತೆಗೆ ಏನು ಲಯ ಆಗ್ತದೆ? ಘಟಾಕಾಶವು ಕೂಡ ಲಯ ಆಗ್ತದೆ. ಮೊದಲನೇ ಲಯ ನಾಶ. ಮೊದಲನೇ ಲಯ ಅನ್ನೋ ಶಬ್ದ ಏನದಲ್ಲ ಅದು ನಾಶ. ಯಥಾಚ ಘಟಾದಿ ಪ್ರಲಯ ಘಟಾದಿ ಘಟ ಇತ್ಯಾದಿ ಮಡಿಕೆ ಇತ್ಯಾದಿಗಳು ಪ್ರಳಯಗೊಂಡಾಗ, ಪ್ರಳಯಗೊಂಡಾಗ ಅಂದ್ರೆ ಲಯಗೊಂಡಾಗ, ಲಯಗೊಂಡಾಗ ಅಂದ್ರೆ ಇದು ನಾಶವಾದಾಗ ಜೊತೆ ಜೊತೆಗೆ ಏನಾಗ್ತದೆ? ಘಟಾಕಾಶವು ಕೂಡ ಪ್ರಳಯವಾಗ್ತದೆ, ಘಟಾಕಾಶವು ಕೂಡ ನಾಶವಾಗ್ತದೆ. ಆ ತದ್ವತ ಅದರಂತೆಯೇ ದೇಹಾದಿ ಸಂಘಾತ ಉತ್ಪತ್ತಿಯ ದೇಹ ಇತ್ಯಾದಿ ಸಂಘಾತಗಳು ಹುಟ್ಟಿಕೊಂಡಾಗ ಜೀವೋತ್ಪತ್ತಿ ಜೀವಾತ್ಮನ ಹುಟ್ಟುಕೊಳ್ತಾನೆ. ದೇಹ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಇವು ಹುಟ್ಟಿಕೊಂಡಾಗ, ಅಂತಃಕರಣ ಹುಟ್ಟಿಕೊಂಡಾಗ ಇವುಗಳ ಜೊತೆಗೆ ಏನು ಸೇರ್ಕೊಳ್ತಾನೆ? ಅವ ಜೀವಾತ್ಮನು ಸೇರ್ಕೊಳ್ತಾನೆ. ಸೇರ್ಕೊಂಡ ಹಂಗ ಏನ್ ಅನಿಸ್ತದೋ ಅದಕ್ಕೆ ಜೀವಾತ್ಮ ಅಂತ ಹೆಸರು. ಜೀವಾತ್ಮ ಬಂದು ಸೇರ್ಕೊಂಡಿಲ್ಲ, ಮತ್ತು ಸೇರ್ಕೊಳ್ಳೋದು ಕೂಡ ಅಜ್ಞಾನವಶಾತ್. ತತ್ಪ್ರಳಯೇಚ ಆ ಶರೀರ ಆ ಪ್ರಾಣ ಆ ಮನಸ್ಸು ಬುದ್ಧಿಗಳು ಆ ಅಹಂಕಾರಿಗಳು ಆ ಕರ್ತೃತ್ವಾದಿಗಳು ಭೋಕ್ತೃತ್ವಾದಿಗಳು ಆ ವಾಸನಾ ಪುಣ್ಯ ಪಾಪಾದಿಗಳು ಸಂಸ್ಕಾರಗಳು ಅವು ಸತ್ವರಜಸ್ತಮ ಗುಣಗಳು ಆ ಮನಸ್ಸು ಬುದ್ಧಿಗಳ ಅಂತಃಕರಣಗಳು ಇವೆಲ್ಲವೂ ಒಟ್ಟ ಸೇರಿ ಯಾವಾಗ ನಾಶವಾಗ್ತಾವೋ ಆವಾಗ ಜೀವಾತ್ಮನ ಏನಾಗ್ತಾನೆ? ಅವನು ಪ್ರಳಯಗೊಳ್ಳುತ್ತಾನೆ. 134 ಸರ್ವ ದೇಹೇಷು ಆತ್ಮ ಏಕತ್ವೇ ಏಕಸ್ಮಿನ್ ಜನನ ಮರಣ ಸುಖಾಧಿಮತಿ ಆತ್ಮನಿ ಸರ್ವಾತ್ಮನಾ ತತ್ ಸಂಬಂಧ ಕ್ರಿಯಾ ಫಲ ಸಾಂಕರ್ಯಂ ಚ ಸ್ಯಾತ್ ಇತಿ ಆಹುಃ ದ್ವೈತಿನಃ ತಾನ್ ಪ್ರತಿ ಇದಂ ಉಚ್ಯತೆ. ದ್ವೈತಿಗಳು ಈ ಪ್ರಕಾರವಾಗಿ ವಾದ ಮಾಡುವ ಹಂತದಲ್ಲಿದ್ದಾರೆ, ಅವರು ವಾದ ಮಾಡ್ತಾ ಇದ್ದಾರೆ ಅಂತ ಅವಾಗಲೇ ಹೇಳಿದ್ರು. ಬಹಳ ಕಡಿಮೆ ದ್ವೈತಿಗಳು, ಆವಾಗ ತುಂಬಾ ಕಡಿಮೆ, ಆದ್ರೂ ಕೂಡ ದ್ವೈತಿಗಳು ಇದ್ರು. ಬೆರಳೆಣಿಕೆಷ್ಟು ದ್ವೈತಿಗಳು ಇದ್ರು. ಅವರು ಆಗಿನ ಕಾಲಕ್ಕೆ ಯಾರ್ಯಾರು ಯಾವ್ಯಾವ ಫಿಲಾಸಫಿಗಳನ್ನ ಮತ ಅಭಿಪ್ರಾಯಗಳನ್ನ ವೇದಾಂತ ಶಾಸ್ತ್ರದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹೊತ್ಕೊಂಡಿದ್ರು ಅವರೆಲ್ಲರನ್ನೂ ಅಕೌಂಟ್ ತಗೋತಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ವೈಶೇಷಿಕರನ್ನು ತಗೋತಾರೆ, ಸಾಂಖ್ಯರನ್ನು ತಗೋತಾರೆ, ಮೀಮಾಂಸಕರನ್ನು ತಗೋತಾರೆ, ಚಾರುವಾಕರನ್ನು ತಗೋತಾರೆ, ಜೈನರನ್ನು ತಗೋತಾರೆ, ಬುದ್ಧಿಸ್ಟ್ಗಳನ್ನು ತಗೋತಾರೆ, ಬೌದ್ಧರನ್ನು ತಗೋತಾರೆ, ಎಲ್ಲರನ್ನೂ ತಗೊಂಡು ಜಿಜ್ಞಾಸೆ ಮಾಡ್ತಾರೆ. ಒಂದೇ ಟೈಮಿಗೆಲ್ಲ ಈ ಈ ಈ ಪ್ರಸಂಗ ಅಂತಲ್ಲ, ಈ ಪ್ರಸಂಗದಲ್ಲಿ ಎಲ್ಲರನ್ನೂ ತೊಳೆದರು. ಅವ್ರನ್ನ ಯಾಕೆ ತಗೊಂಡ್ರಿ ಅಂತ ಕೇಳ್ಬೇಡ, ಅಕಸ್ಮಾತ್ ಯಾರೋ ಕೂತಿದ್ರು ಅಂತ ಅನಿಸ್ತದೆ. ಅಥವಾ ಜಸ್ಟ್ ಕ್ಲಾಸ್ಗಿಂತ ಮುಂಚೆ ಯಾರೋ ಪ್ರಶ್ನೆ ಕೇಳಿದ್ರು ಅಂತ ಕಾಣಿಸ್ತದೆ. ಅವರು ಯಾವ ತತ್ವಕ್ಕೆ ಅಂಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಅದನ್ನು ಆಧಾರ ಇಟ್ಕೊಂಡು ಅವರು ಎರಡು ಮಾತುಗಳನ್ನು ಇಲ್ಲಿ ಹೇಳಿರ್ತಾರೆ. ಸೊ ಇಲ್ಲಿ ಇಲ್ಲಿ ಇಲ್ಲಿ ತಾತ್ಪರ್ಯ ಉದ್ದೇಶ ಏನು ಅಂತಂದ್ರೆ, ದ್ವೈತಿನಃ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದಷ್ಟಕ್ಕೆ ದ್ವೈತಿಗಳು ಕೆಟ್ಟವರು, ದ್ವೈತಿಗಳು ನೀಚರು, ದ್ವೈತಿಗಳು ದುಷ್ಟರು ಅಂತ ನಾವು ಯಾವತ್ತೂ ನಿರ್ಧಾರ ಮಾಡಬಾರದು. ಅವರ ಅಭಿಪ್ರಾಯಗಳಲ್ಲಿ ಅವರು ಕರೆಕ್ಟ್ ಆಗಿ ಇದ್ದಾರೆ, ಅವರ ಅಭಿಪ್ರಾಯಗಳು ಅಂತಿಮ ಅಭಿಪ್ರಾಯಗಳಲ್ಲ ಅಂತ ತೋರಿಸೋದೇ ಅದ್ವೈತದ ಶ್ರೇಷ್ಠತೆ. ಎಲ್ಲರನ್ನೂ ಗರ್ಭದಲ್ಲಿ ಹಾಕ್ಕೊಂಡೇ ತಮ್ಮ ಹೃದಯದಲ್ಲಿ ಇಟ್ಕೊಂಡೇ ಹೋಗಬೇಕಾಗಿದೆ ನಮಗೆ. ವಿಘಟಿತ ಜೀವನವು ವೇದಾಂತ ಶಾಸ್ತ್ರದ ಮಹತ್ವ ಅಲ್ಲ, ಸಂಘಟಿತ ಜೀವನ ಇದು ವೇದಾಂತ ಶಾಸ್ತ್ರದ ಮಹತ್ವ. ಇನ್ಫ್ಯಾಕ್ಟ್ ಭರತ ಭೂಮಿಯ ಸನಾತನ ಧರ್ಮದಲ್ಲಿಯ ಉಪದೇಶ ಕ್ರಮಗಳು, ಮಾರ್ಗದರ್ಶನಗಳೇ ಈ ಥರ ಇವೆ. ಸಂಘಟಿತವಾದ ಮಾರ್ಗದರ್ಶನಗಳೇ ವಿನಃ ವಿಘಟಿತ ಮಾರ್ಗದರ್ಶನಗಳಲ್ಲ. ಎಷ್ಟು ಚಂದ ಹೇಳ್ತಾರೆ, ಸರ್ವ ದೇಹೇಶು ಆತ್ಮ ಏಕತ್ವೇ, ಎಲ್ಲ ದೇಹಗಳಲ್ಲಿ ಅದು ಒಂದು ಇರುವೆಯಿಂದ ಹಿಡ್ಕೊಂಡು ಅದು ಸೃಷ್ಟಿಕರ್ತನವರೆಗೂ ಚತುರ್ಮುಖ ಬ್ರಹ್ಮನವರೆಗೂ ಕೂಡ, ಸರ್ವ ದೇಹೇಶು ಎಲ್ಲ ದೇಹಗಳಲ್ಲಿ, ದೇಹಗಳಲ್ಲಿ ಅಂದ್ಕೊಳ್ಳಿ ಇಲ್ಲಿ ಟ್ರಾನ್ಸ್ಲೇಷನ್ ಆಗಬೇಕು ಏನಂತ, ಉಪಾಧಿಗಳಲ್ಲಿ, ಎಲ್ಲ ದೇಹಗಳಲ್ಲಿ ಅನ್ನೋ ಅರ್ಥ ಎಲ್ಲ ಉಪಾಧಿಗಳಲ್ಲಿ. ಎಲ್ಲ ಉಪಾಧಿ ಅಂತಾನೆ ಅಂದ್ಯೋ, ಅದರೊಳಗೆ ಸೃಷ್ಟಿಕರ್ತನು ಬಂದ, ಸ್ಥಿತಿಕರ್ತನು ಬಂದ, ಲಯಕರ್ತನು ಬಂದ, ಬ್ರಹ್ಮ ವಿಷ್ಣು ಮಹೇಶ್ವರ ಬಂದರು, ಇನ್ನೇನೇನು ದೇವತೆಗಳು, ಎಲ್ಲ ದೇವತೆಗಳು ಬಂದರು, ಆಕಾಶ ವಾಯು ಅಗ್ನಿ ನೀರು ಪೃಥ್ವಿ ದೇವತೆಗಳು ವರುಣ ಸೂರ್ಯ ಎಕ್ಸೆಟ್ರ, ಈ ಎಲ್ಲ ದೇವತೆಗಳು ಏನಾಗ್ತಾರೆ ಅಂತಂದ್ರೆ, ಇವು ಎಲ್ಲ ಉಪಾಧಿಗಳಲ್ಲಿ ಇರುವಂತಹ ಆತ್ಮ ಏಕಸ್ಮಿನ್. ಆಯ್ತಾ, ಇಲ್ಲಿ ಹೀಗಿದ್ದ ಪಕ್ಷದಲ್ಲಿ ಎಲ್ಲ ದೇಹಗಳಲ್ಲಿ ಅರ್ಥಾತ್ ಎಲ್ಲ ಉಪಾಧಿಗಳಲ್ಲಿ ಇರುವ ಆತ್ಮನು ಒಬ್ಬನೇ ಎನ್ನುವುದು ನಿಮ್ಮ ಉಪದೇಶದ ತಾತ್ಪರ್ಯವಾಗಿದ್ದರೆ, ಜನನ ಮರಣ ಸುಖಾದಿಮತಿ ಹುಟ್ಟು ಸಾವುಗಳು ಸುಖ ಇತ್ಯಾದಿ ದುಃಖಗಳು ಇತ್ಯಾದಿಗಳು ಆತ್ಮನಿ ಸರ್ವಾತ್ಮನ, ಎಲ್ಲ ದೇಹಗಳಲ್ಲಿ ಎಲ್ಲ ಉಪಾಧಿಗಳಲ್ಲಿ ಆತ್ಮನೊಬ್ಬನೇ ಇದ್ದರಿಂದಾಗಿ ಒಬ್ಬರಿಗೆ ಜ್ವರ ಬಂದ್ರೆ, ಒಬ್ಬರಿಗೆ ಸುಖ ಆದ್ರೆ, ಒಬ್ಬರಿಗೆ ದುಃಖ ಆದ್ರೆ, ನೋಡ್ರಿ ಇಲ್ಲ ಆಗಿಲ್ಲ. ಅದಕ್ಕೆ ನಾವು ಹೇಳೋದು ಎಲ್ಲ ದೇಹಗಳಲ್ಲಿ ಆತ್ಮನು ಇಲ್ಲ. ಸರ್ವಾತ್ಮನ ತತ್ ಸಂಬಂಧ ಕ್ರಿಯಾ ಫಲ ಸಾಂಕರ್ಯಂಚ, ಎಲ್ಲರೂ ಕರ್ಮ ಮಾಡಿದ್ರು ಎಲ್ಲರೂ ಒಂದೇ ತರ ಕರ್ಮ ಮಾಡಬೇಕು. ಯಾಕೆ, ಎಲ್ಲರಲ್ಲಿರುವ ಆತ್ಮ ಎಲ್ಲರಿಗೂ ಫಲ ಸಿಗ್ತಿಲ್ಲ, ಎಲ್ಲರಿಗೂ ಒಂದೇ ತರ ಫಲ ಸಿಗ್ಬೇಕು. ಯಾಕೆ, ಆತ್ಮ ಒಂದೇ ಎಲ್ಲ, ಏಕಕಾಲಕ್ಕೆ ನಿದ್ದೆ, ಏಕಕಾಲಕ್ಕೆ ಮಾತು, ಏಕಕಾಲಕ್ಕೆ ಕೈ ಕಾಲಕ್ಕೆ, ಏಕಕಾಲಕ್ಕೆ ಯಾವ ಒಬ್ಬನ ಭಾವನೆ ಬಿದ್ದ ಏಕಕಾಲಕ್ಕೆ ಆಬ್ಜೆಕ್ಷನ್ ನೋಡ್ರಿ, ಆಕ್ಷೇಪಣೆ ಎಷ್ಟು ಸುಂದರವಾಗಿದೆ. ನಿಮ್ಗೆ ಅನಿಸಿತ್ತಾ ಹಿಂಗೂ ಇರ್ಲಿಕ್ಕೆ ಸಾಧ್ಯ ಅಂತ, ಅದಕ್ಕೆ ಸುಮ್ಮನೆ ಶಂಕರ ಮಾತು ಕೇಳಿ ಬಾಯ್ ಸುಮ್ಮನೆ ಕೇಳಿ, ನೀವೇ ನನ್ನ ಪ್ರಶ್ನೆ ಕೇಳ್ತೀರ, ಮುನ್ನೂರು ಪ್ರಶ್ನೆ ಶಂಕರಾಚಾರ್ಯ ಕೇಳ್ತಾರೆ ನಿಮಗೆ. ಭಾರಿ ಸುಂದರವಾಗಿದೆ. ಕ್ರಿಯಾ ಫಲ ಸಾಂಕರ್ಯಂ, ಸಾಂಕರ್ಯಂ ಅಂತಂದ್ರೆ ಸಾರಾ ಸಗಟ ರೋಗ, ಸಾಂಕ್ರಾಮಿಕ ಸಗಟು ಸಾಂಕ್ರಾಮಿಕ ಏನಪ್ಪಾ ಈಗ ಇವನು ಕರ್ಮ ಮಾಡ್ತಾನ ಎಲ್ರೂ ಕರ್ಮ, ಇವನು ಫಲ ಸಿಗ್ತದೆ ಎಲ್ರಿಗೂ ಒಂದೇ ತರ, ಇವನು ಸುಖ ಸಿಗ್ತದೆ ಎಲ್ರಿಗೂ 10 ಗ್ರಾಮ್ ಸುಖ ಆದ್ರೆ ಎಲ್ರಿಗೂ 10 ಗ್ರಾಮ್ ಸುಖ. ಸ್ವಲ್ಪ ನಾಟಕೀಯವಾಗಿ ಹೇಳಿಕೊಳ್ತೇನೆ, 50 ಗ್ರಾಮ್ ಸುಖ ಅಂದ್ರೆ ಎಷ್ಟು ಇರ್ತದೆ? ಶಾಪ ಇತಿಯೇ ಆಹು. ಈ ಪ್ರಕಾರವಾದ ದ್ವೈತಿಗಳು ಹೇಳ್ತಾರೆ, ಭಗವತ್ಪಾದ ಹೇಳ್ತಾರೆ ಈ ಪ್ರಕಾರವಾಗಿ ಹೇಳುವಂತಹ ದ್ವೈತಿಗಳಿದ್ದಾರಲ್ಲೇ, ತಾನ್ ಪ್ರತಿ ಇದ ಮುಚ್ಚತೆ, ಅವರನ್ನು ಉದ್ದೇಶಿಸಿ ಈ ಮುಂದಿನ ಶ್ಲೋಕವನ್ನು ನಾವು ಹೇಳ್ತಾ ಇದ್ದೀವಿ. ಯಥೈಕಸ್ಮಿನ್ ಘಟಾಕಾಶಿ ರಜೋ ಧೂಮಾದಿ ಭಿರ್ಯುತೆ ನ ಸರ್ವೇ ಸಂಪ್ರದಾಯುಜ್ಯಂತೆ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವತ್ ಜೀವಾ ಸುಖಾದಿಭಿಃ ಯಥೈಕಸ್ಮಿನ್ ಘಟಾಕಾಶೆ ರಜೋ ಧೂಮಾದಿಭಿರ್ಯುತೆ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವತ್ ಜೀವಾ ಸುಖಾದಿಭಿಃ. ಯಥ ಯಾವ ಪ್ರಕಾರ ಘಟಾಕಾಶೆ ಇದೆ, ಘಟ ಇದೆ ಆಕಾಶ, ಘಟಾಕಾಶೆ ಅಲ್ಲಿ ಘಟಾಕಾಶ ಮಾತ್ರ ಇಲ್ಲ, ಕೇಳ್ಕೊಳ್ರಿ ಪ್ಲೀಸ್, ಬಿಡ್ತೇನೆ ಬಿಡ್ತೇನೆ ಕ್ಲಾಸ್ ಬಿಡ್ತೇನೆ ಬಿಡ್ತೇನೆ ಸ್ವಲ್ಪ ಫಾಸ್ಟ್ ಆಗಿ ಹೋಗಿರೋದಷ್ಟು ಲೇಟ್ ಆಗಿರ್ತಲ್ಲ, ಫಾಸ್ಟ್ ಆಗಿ ನಾನು ಬಿಟ್ಟ ಮೇಲೆ ಅರ್ಧ ಗಂಟೆ ಹರಟಿ ಹೊಡ್ಕೊಂಡು ಆವಾಗ ಏನು ಅನಿಸೋದಿಲ್ಲ. ಯಥಾ ಘಟಾಕಾಶೆ ಇದೇ ಘಟ ಇದೇ ಆಕಾಶ, ಘಟಾಕಾಶ ಆಯ್ತಾ, ಘಟಾಕಾಶೆ ಅಲ್ಲಿ ಆಕಾಶ ಮಾತ್ರ ಇಲ್ಲ, ಆಕಾಶದ ಜೊತೆ ರಜೋ ಧೂಮಾದಿ ಬಿಹಿಯುದೆ ಅಲ್ಲಿ ಏನಿದೆ, ಧೂಳು ಇತ್ಯಾದಿಗಳು ಕೂಡ ಇವೆ, ಅದರೊಳಗೆ ಸೇರಿಸಿದೆ ಬ್ಯಾಕ್ಟೀರಿಯಾಗಳು ಇವೆ, ವೈರಸ್ಗಳು ಕೂಡ ಇವೆ. ಇಲ್ಲಿ ಯಾವುದು ಬೇರೆ ವೈರಸ್ ಇರ್ಬೋದು, ಇನ್ನೊಂದು ಘಟದಲ್ಲಿ ಮತ್ತೊಂದು ವೈರಸ್ ಇರ್ಬೋದು, ಮತ್ತೊಂದು ಘಟದಲ್ಲಿ ಮತ್ತೊಂದು ತರ ಇರ್ಬೋದು. ಆಕಾಶ ಇದೆ, ಜೊತೆಗೆ ಧೂಳು ಇತ್ಯಾದಿ ಬ್ಯಾಕ್ಟೀರಿಯಾ ವೈರಸ್ಗಳು ರೋಗಜಂತುಗಳು ಅವು ಕೂಡ ಇವೆ. ಸೊ ಇದನ್ನ ಉಪಯೋಗ ಮಾಡಿದಾಗ ಜ್ವರ ಬರಬಹುದು, ಅದನ್ನು ಉಪಯೋಗ ಮಾಡಿದಾಗ ಡಯರಿಯಾ ಆಗ್ಬಹುದು, ಇನ್ನೊಂದನ್ನು ಉಪಯೋಗ ಮಾಡಿದಾಗ ಮತ್ತೊಂದಾಗ್ಬಹುದು, ಸಾಧ್ಯತೆ ಇದೆ. ಆದರೆ ಘಟಾಕಾಶ ಇರೋದು ಒಂದೇ ಅನ್ನೋದಕ್ಕೆ ಯಾವ ಆಬ್ಜೆಕ್ಷನ್ಸ್ಗಳು ಇಲ್ಲ. ಇದನ್ನು ಉಪಯೋಗ ಮಾಡಿದಾಗ ಸುಖ ಸಿಕ್ಕಿರ್ಬೋದು, ಅದನ್ನು ಉಪಯೋಗ ಮಾಡಿದಾಗ ದುಃಖ ಸಿಕ್ಕಿರ್ಬೋದು, ಇಬ್ಬರಿಗೂ ಒಂದೇ ತರ ಸುಖ ಸಿಗಬೇಕು ಅಂತೇನಿಲ್ಲ. ಅದರೊಳಗಿರೋ ಗುಣಗಳಿಂದ ಅದರೊಳಗೆ ಅವನಿಗೆ ಫಲ ಸಿಗ್ತದೆ, ಇದರೊಳಗಿರೋ ಗುಣಗಳಿಂದ ಇವನಿಗೆ ಫಲ ಸಿಗ್ತದೆ. ಆಕಾಶ ಮಾತ್ರ ಇದೆ ಅಂತ ತಿಳಿದವನಿಗೆ ಯಾವ ಪ್ರಕಾರವಾದ ಫಲಗಳು ಅಂಟುವುದಿಲ್ಲ, ಇರುವುದು ಆಕಾಶ ಮಾತ್ರ. ಅದು ಹೇಳ್ತಾರವರು, ಯಥಾ ಏಕಸ್ಮಿನ್ ಘಟಾಕಾಶೆ ರಜೋ ಧೂಮಾದಿ ಬಿಹಿಯುತೆ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವಜ್ಜೀವ ಸುಖಾದಿ ಬಿಹಿ. ಸರ್ವೇ ನ ಸಂಪ್ರಯುಜ್ಯಂತೆ ತದ್ವತ್ ಜೀವಾ ಸುಖಾದಿ ಬಿಹಿ. ಅದರಂತೆ ಎಲ್ಲ ಜೀವರು ಕೂಡ ಅನೇಕಾನೇಕ ರೀತಿಯಾದ ಭೇದಗಳಿಗೆ ಒಳಪಡ್ತಾರೆ. ಯಾಕೆ ಅವರವರು ಅವುಗಳಲ್ಲಿಯ ಅಂದ್ರೆ ಅವರವರ ಉಪಾಧಿ ಅವರವರು ಅವರವರ ಉಪಾಧಿಗಳಲ್ಲಿಯ ಸತ್ವರಜಸ್ಸು ತಮೋ ಗುಣಗಳ ಆ ತಾರತಮ್ಯಗಳಲ್ಲಿ ಅಭಿಮಾನಗೊಂಡಿದ್ದರಿಂದಾಗಿ ಜೀವಾತ್ಮ ಅನ್ನುವಂತಹ ಏನಿದ್ದಾನೋ ಇವನು ಯಾರಿವನು ಜೀವಾತ್ಮ ಇವನು ಮೊದಲನೇದ್ದು ಇವನು ಉಪಾಧಿಯಲ್ಲಿ ಅಭಿಮಾನಗೊಂಡವನು. ಉಪಾಧಿ ಅಂದ್ರೇನು? ಬರೇ ಭೌತಿಕ ಉಪಾಧಿ ಒಂದೇ ಅಲ್ಲ. ಉಪಾಧಿ ಅಂದ್ರೆ ಅಲ್ಲಿ ಸೂಕ್ಷ್ಮ ಉಪಾಧಿಯೂ ಇದೆ, ಇನ್ನೂ ಸೂಕ್ಷ್ಮವಾಗಿ ಕಾರಣ ಉಪಾಧಿಯೂ ಇದೆ. ಕಾರಣ ಉಪಾಧಿ ಅಜ್ಞಾನ, ಸೂಕ್ಷ್ಮ ಉಪಾಧಿ ಮನಸ್ಸು ಬುದ್ಧಿ ಮತ್ತು ಶರೀರ. ಇವು ಮೂರರಲ್ಲಿಯೂ ಅಭಿಮಾನಗೊಂಡವನು ಯಾರೋ, ಈ ಮೂರರಲ್ಲಿಯೂ ಐಡೆಂಟಿಫೈ ಆದವನು ಯಾರೋ, ಈ ಮೂರರಲ್ಲಿ ಕೂಡ ತಾದಾತ್ಮ್ಯಗೊಂಡವನು ಯಾರೋ, ಅಸೋಸಿಯೇಟ್ ಆದವನು ಯಾರೋ, ಅವನಿಗೆ ಜೀವಾತ್ಮ ಅಂತ ಕರಿತೇವೆ. ವಿನಃ ಅಲ್ಲಿ ಆಕ್ಚುಲಿ ಜೀವಾತ್ಮ ಅನ್ನೋದು ಇಲ್ಲವೇ ಇಲ್ಲ. ಹೇಗೆ ಘಟ ಸಹಿತವಾಗಿ ಆಕಾಶವನ್ನು ಘಟಾಕಾಶ ಅಂತ ಕರೆದಿವೋ, ಅದೇ ಆಕ್ಚುಲಿ ಘಟಾಕಾಶ ಇಲ್ಲೇ ಇಲ್ಲ. ಹಾಗೆ ಇಲ್ಲೂ ಕೂಡ ಮನಸ್ಸು ಬುದ್ಧಿ ಶರೀರ ಸಹಿತವಾಗಿ ಇದ್ದಂಥವನಿಗೆ ನಾವು ಜೀವಾತ್ಮ ಅಂತ ಶಾಸ್ತ್ರ ಹೇಳುತ್ತೇವೆ. ಅಲ್ಲಿ ಜೀವಾತ್ಮ ಅನ್ನೋದು ಇಲ್ಲವೇ ಇಲ್ಲ. ಇನ್ನು ಫೈನಲ್ ಡಿಸ್ಕಷನ್ ಏನಪ್ಪ ಅಂದ್ರೆ, ಶರೀರ ಆದರೂ ಇದೆಯೋ ಇಲ್ಲೋ? ಅವನು ತಾದಾತ್ಮ್ಯಗೊಳ್ಳಿಕ್ಕೆ ಶರೀರದ ಅವ ಇಲ್ಲ, ಅದು ತಾದಾತ್ಮ್ಯಗೊಂಡಿದ್ದರಿಂದಾಗಿ ಅವನು ಜೀವಾತ್ಮ ಅಂತ ಕರೀತೀರ. ಏನಲ್ಲಿ ತಾದಾತ್ಮ್ಯಗೊಂಡಾಗ? ಶರೀರದಲ್ಲಿ. ಆ ಶರೀರ ಆದ್ರೂ ಇದೆಯೋ ಇಲ್ಲೋ ಅಂತ ಕೇಳ್ತಾದ್ರೆ, ನಾವು ಶರೀರ ಮಿಥ್ಯಾ ಅಂತ ಮೊದಲೇ ಹೇಳಿಬಿಟ್ಟೇವಲ್ಲಪ್ಪ ನಿನಗೆ, ಇನ್ನು ಅದನ್ನು ತಿಳಿಸ್ಬೇಕಾ? ಮೂರು ಕಾಲದಲ್ಲಿ ಶರೀರವು ಇಲ್ಲದೇ ಇದ್ದರಿಂದಾಗಿ ಇನ್ನೊಂದು ಕಾಲದಲ್ಲಿ ನಾಶವಾಗಿ ಬಿಡುತ್ತದೆ, ಆದ್ದರಿಂದಾಗಿ ಮಧ್ಯದಲ್ಲಿ ಇದ್ದಂತೆ ತೋರ್ತದಷ್ಟೇ ವಿನಃ ವಾಸ್ತವಿಕವಾಗಿ ಅದು ಇಲ್ಲ. ಅಜ್ಞಾನದಿಂದಾಗಿ ನೀನು ಆರೋಪ ಮಾಡಿಕೊಂಡಿದ್ಯಾ, ಏನು ನನಗೆ ಶರೀರ ಇದೆ, ನಾನು ಗಂಡಸು, ನಾನು ಹೆಂಗಸು, ನಾನು ಮನುಷ್ಯ, ನಾನು ಪ್ರಾಣಿ, ನಾನು ಪಕ್ಷಿ, ನೀನು ಐಡೆಂಟಿಫೈ ಮಾಡಿಕೊಂಡಿದ್ದೀಯಾ. ಈ ಐಡೆಂಟಿಫೈ ಮಾಡಿಕೊಳ್ಳೋದ್ರ ಜೊತೆ ಜೊತೆಗೆ ನಾನು ಸುಖಿ, ನಾನು ದುಃಖಿ, ನಾನು ಇಚ್ಛೆ ಪಡಿತೀನಿ, ನಾನು ವಾಸನ ಹೊಂದಿದ್ದೀನಿ, ನಾನು ಕರ್ತ, ನಾನು ಭೋಕ್ತ, ಅವುಗಳನ್ನು ಕೂಡ ಐಡೆಂಟಿಫೈ ಆಗಿದೆಯಾ? ಇವುಗಳ ಐಡೆಂಟಿಫೈ ಆಗಿದ್ದಕ್ಕೆ ಯಾವಾಗ ನಿನ್ನ ಫಲ ಸಿಗ್ತದೆ, ಫಲದಲ್ಲಿಯೂ ಕೂಡ ಐಡೆಂಟಿಫೈ ಆಗ್ತೀಯಾ? ಈ ಮೂಲಕವಾಗಿ ನೀನು ಸತತವಾಗಿ ಪರ್ಮನೆಂಟ್ ಆಗಿ ಜೀವಾತ್ಮ ಆಗಿ ಉಳಿದಿದ್ದೀಯಾ? ನಿನಗೆ ಚಡಪಡಿಕೆ ಸಹಿಸ್ಕೊಳಿಕ್ ಆಗ್ತಾ ಇಲ್ಲ, ವಿಲಿ ವಿಲಿ ವಿಲಿ ವಿಲಿ ಒದ್ದಾಡ್ತಾ ಇದ್ದೀಯ. ಒಂದ್ ಕಡೆ ನಾ ಜೀವಾತ್ಮ ಪರ್ಮನೆಂಟ್ ಅಂತ ಹೇಳಿಬಿಟ್ಟೀಯಾ, ಆದ್ರೆ ಜೀವಾತ್ಮನಾಗೆ ಉಳಿದಿಕ್ಕೂ ನಿನ್ನ ಕಡೆಯಿಂದ ಆಗ್ತಾ ಇಲ್ಲ. ಹೆಂಗಾರ ಮಾಡಿ ಬಿಡುಗಡೆ ಬೇಕು ಅಂತೀಯ? ನಿನಗೆ ಯಾಕೋ ಬಿಡುಗಡೆ, ಸುಖಿ ದುಃಖಿ ನೀನು ಸಹಜ ಅಲ್ವೇ, ನೀ ಬಿಡುಗಡೆಗೆ ಯಾಕೆ ಪ್ರಯತ್ನ ಮಾಡ್ತೀಯ? ಆರಾಮಾಗಿರು. ಇಲ್ರಿ, ಆರಾಮ್ ಇರ್ಲಿಕ್ಕೆ ಆಗುದಿಲ್ಲ. ಬಿಡುಗಡೆ ಬೇಕೇ ಬೇಕು. ಹಾಗರೆ ಕೇಳು, ಅದು ಶಾಶ್ವತ ಸತ್ಯ ಅಲ್ಲ. ಅಲ್ಲ, ನಮ್ಮ ಅನುಭವ ಕೊಡ್ತೇವೆ. ನಿನ್ನ ಅನುಭವವನ್ನು ನಾನು ಅಲ್ಲ ಗೆಳೆಯೋದಿಲ್ಲ, ಆದರೆ ಅದು ಸತ್ಯವೂ ಅಲ್ಲ, ಅದು ಸುಳ್ಳು ಅಲ್ಲ, ಅದು ಮುಖ್ಯ. ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳು, ವ್ಯವಹಾರಗಳು ಎಲ್ಲವೂ ಮಿಥ್ಯ. ಈ ಮಿಥ್ಯಾ ಪ್ರಪಂಚವನ್ನ ಮಿಥ್ಯಾ ಅಂತ ಗುರುತಿಸೋದು ಬಹಳ ಕಷ್ಟ. ಅದಕ್ಕೆ ಗುರುತಿಸ್ಬೇಕಾದ್ರೆ ನೀವು ಎಲ್ಲಿ ಎಲ್ಲಿ ಎಲ್ಲಿ ಕೂತ್ಕೊಂಡು ಗುರುತಿಸಿರ್ತೀರಿ? ಮಿಥ್ಯಾ ಕೂತ್ಕೊಂಡು ಅಯ್ಯ ಕಾಫಿ ಇಟ್ಕೊಂಡು ಮಿಥ್ಯಾ ಕಾಫಿ, ಮಿಥ್ಯಾ ಕಾಫಿ, ಪಕ್ಕಕ್ಕೆ ಇರೋಣ, ಇವತ್ತಿನ ಕ್ಲಾಸ್ ಅನ್ನು ಇಷ್ಟಕ್ಕೆ ನಿಲ್ಲಿಸೋಣ. ಮನಸ್ಸಿಲ್ಲ ನೀವೆಲ್ಲರೂ ಅದಕ್ಕೆ ಸೀಮಿತ ಮಾಡಿರ್ತೀವಿ ಅಂತ ಮುಗಿಸ್ತೀವಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ. ಧನ್ಯವಾದ. ಥ್ಯಾಂಕ್ ಯು. ಜೈ ಶ್ರೀ ಗಾಂಧೀಜಿ.